ಪ್ರಮುಖವಾಗಿ ಕಂಡುಬಂದ್ರೂ ಜೇನು ನೊಣಗಳಲ್ಲಿ 10-20 ಬಗೆಯನ್ನ ಕಾಣಬಹುದು. ಕೇಳಿದರೆ ಈಗ ಜೇನು ಕುರಿತಂತೆ ಉಪಯುಕ್ತವಾದ ಹಾಡು ನಿಮಗಾಗಿ. ಈ ಗೀತೆಗೆ ಸ್ವರ ಕೊಟ್ಟಿರುವವರು ಬಿ.ಎ. ಗಣೇಶ್ ಮತ್ತು ಸಂಗಡಿಗರು. ಸಿಸ್ತು ಅಲ್ಲಿ ಕಾಡು ಸಿಸ್ತು. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಕೃಷಿ ಕಳಸ ಪ್ರಸಾರವಾಯಿತು. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟು ಗಳಿಕೆ. ಇದರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಗೋಡಂಬಿ ಬೆಳೆಯ ಕೃಷಿ ಈ ಕುರಿತು ತೋಟಗಾರಿಕೆ ಇಲಾಖೆಯ ಎಸ್ ವಿಜೇತ ಅವರೊಡನೆ ಮಾತುಕತೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜಿಲ್ಲಾ ಪಂಚಾಯಿತಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಶಿರಂಗಾಲ ಕಾವೇರಿ ಹ್ಯಾಂಡ್ಲೂಮ್ ಶಾಖೆ ಇವರ ಕೂಡುಕುಟ್ಟಲಿ ಮಡಿಕೇರಿಪೇಟೆನ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಭಾವಾಡಲಿ ಇಂದು ಏಳನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಜಂಬರ ನಡ್ತು. ಕೈಮಗ್ಗ ಮತ್ತೆ ಜವಳಿ ಇಲಾಖೆನ ನಿರ್ದೇಶಕರಾದ ಜಿಎಸ್ ಗುರುಸ್ವಾಮಿಯವರು ಮಾತಾಡಿ, ಪ್ರತಿಯೊಬ್ಬಂಗೂ ಆಹಾರ ಎಷ್ಟು ಮುಖ್ಯನೋ ಬಟ್ಟೆ ಅಷ್ಟೇ ಮುಖ್ಯ. ಕೃಷಿ ಕ್ಷೇತ್ರ ಬಿಟ್ರೆ ಜವಳಿ ಕ್ಷೇತ್ರದಲ್ಲಿ ಜಾಸ್ತಿ ಚಾಕ್ರಿಗಳ ಅವಕಾಶ ಸೃಷ್ಟಿಯಾಯ್ತಾವುಟ್ಟು. ಹಂಗೆ ಜಿಲ್ಲೆನ ಶ್ರೀರಂಗಾಲ ಕೂಡುಮಂಗ್ಳೂರ್ಲಿ ಕೈಮಗ್ಗ, ಪೊನ್ನಂಪೇಟೆ ವಿದ್ಯುತ್ ಮಗ್ಗ ತರಬೇತಿ ಕೇಂದ್ರ, ಅದರೊಟ್ಟಿಗೆ ಜಿಲ್ಲೆನ ಬ್ಯಾರೆ ಬ್ಯಾರೆ ಕಡೆ ಯಾಂತ್ರೀಕೃತ ಹೊಲಿಗೆ ತರಬೇತಿ ಕೇಂದ್ರಗಳಿದ್ದು ಕೈಮಗ್ಗ ಉತ್ಪನ್ನಕ್ಕೆ ಪ್ರೋತ್ಸಾಹಿಸುವ ನಿಟ್ಟಲ್ಲಿ ಅಗತ್ಯ ಕ್ರಮ ವಹಿಸೋಕುತ್ತ ಇವು ತಿಳಿಸಿದವು. ಕೊಡಗು ಜಿಲ್ಲೆಗೆ COVID-19 ಲಸಿಕೆ ಬಾರದೇ ಇರುವುದರಿಂದ ನಾಳೆ ಯಾವುದೇ ಲಸಿಕಾ ಕೇಂದ್ರದಲ್ಲಿ ಲಸಿಕೆ ಅಭಿಯಾನ ಇರದಲೇತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ವಾಹನಗಳ ನೋಂದಣಿ ತೂಕ 16,200 ಕೆಜಿಗಿಂತ ಜಾಸ್ತಿ ಭಾರತ ಸರಕು ಸಾಗಾಣಿಕಾ ವಾಹನಗಳ ಸಂಚಾರನ ಇದೇ ತಿಂಗಳ ತಾರೀಕು 16 ಮುಟ ನಿಷೇಧ ಮಾಡ್ಯಳು. ಈ ನಿರ್ಬಂಧದ ವಿನಾಯಿತಿ ಪಡ್ಕೊಂಡಿರುವ ವಾಹನಗಳೊಟ್ಟಿಗೆ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರ ಸಾಗಿಸುವ ವಾಹನಗಳನ್ನ ಸಹ ಸೇರಿಸಿದಳು. ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಲಿ ಕೊಡಗು ಜಿಲ್ಲೆನ ಕರ್ಣಯ್ಯನ ಈಶ್ವರ್ ಹೊಸ ರಾಷ್ಟ್ರೀಯ ದಾಖಲೆ ಮಾಡಿದಳು. ಇವು 1 ನಿಮಿಷಕ್ಕೆ ಟೆನಿಸ್ ಬಾಲ್ನ ಕಾಲಿಂದ 178 ಸಲ ಬೀಳ್ಸದೆ ಜಗ್ಲಿಂಗ್ ಮಾಡಿ ಹೊಸ ರಾಷ್ಟ್ರೀಯ ದಾಖಲೆ ಮಾಡಿದಳು. ಇವು ಕಟ್ಟೆಮಾಡು ಕುಂಬಳದಾಳು ಗ್ರಾಮದ ಕರ್ಣಯ್ಯನ ಅಶೋಕ್ ಅವರ ಮಂಗ ಆಗಿಳು. ಜೆಸಿಐ ಪೊನ್ನಂಪೇಟೆ ನಿಸರ್ಗ ಘಟಕದ ವತಿಯಿಂದ ಕೊಡಗು ಜಿಲ್ಲಾ ಆಸ್ಪತ್ರೆನ ರಕ್ತನಿಧಿ ಘಟಕದ ಸಹಯೋಗಲಿ ಇದೇ ತಿಂಗಳ ತಾರೀಕು 10ಕ್ಕೆ ಗೋಣಿಕೊಪ್ಪ ಬೈಪಾಸ್ ರಸ್ತೆನ ಸೌಖ್ಯ ಸಭಾವಾಡಿಯಲ್ಲಿ ಸಾರ್ವಜನಿಕರಿಗಾಗಿ ರಕ್ತದಾನ ಶಿಬಿರ ಏರ್ಪಡಿಸಿದಳು. ಜೆಸಿಐ ಸಂಸ್ಥೆನ ನೀಡ್ ಬ್ಲಡ್ ಕಾಲ್ ಜೆಸಿಐ ಯೋಜನೆಯಡಿ ರಕ್ತದಾನ ಮಾನವ ಕುಲದ ಶ್ರೇಷ್ಠ ಸೇವೆ ತಿಳುವ ಧ್ಯೇಯವಾಕ್ಯದೊಟ್ಟಿಗೆ ಈ ಶಿಬಿರ ನಡೆದೇತ ಜೆಸಿಐ ನಿಸರ್ಗ ಘಟಕದ ಅಧ್ಯಕ್ಷ ಎಂಎನ್ ವನಿತ್ ಕುಮಾರ್ ಅವರು ತಿಳಿಸಿದಳು. ಕೊಡಗು ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಲಿ ಖಾಲಿ ಇರುವ ಅಕೌಂಟೆಂಟ್ ಕಂ ಕಚೇರಿ ಸಹಾಯಕ ಮತ್ತೆ ಕಚೇರಿ ಜವಾನ ಚಾಕ್ರಿಗಳನ್ನ ತುಂಬಿಸಿಕೊಳ್ಳಿಕ್ಕೆ ಅರ್ಜಿ ಕರೆದಳು. ಈ ನೇಮಕಾತಿ ಒಪ್ಪಂದದ ಆಧಾರದ ಮೇಲೆ ಆಯ್ಕೆಯಾದ ಸಿಬ್ಬಂದಿಗೆ ಮಾಸಿಕ ಗೌರವಧನ ಕೊಟ್ಟವೆ. ಅರ್ಜಿ ಕೊಡಿಕೆ ಇದೇ ತಿಂಗಳ ತಾರೀಕು 21 ಆಖೇರಿ ದಿನ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಜಿಲ್ಲಾಡಳಿತ ಭವನದಲ್ಲಿರುವ ಕಾರ್ಮಿಕ ಇಲಾಖೆನ ಸಂಪರ್ಕಿಸಕ. ಸರ್ಕಾರದ ಆದೇಶದಂಗೆ ಪಡಿತರ ಕಾರ್ಡ್ಗಳಿಗೆ ಇಕೆವೈಸಿನ ಕೆಲಸ ಕಾರ್ಯ ಸೋಮರಪೇಟೆ ತಾಲೂಕಲ್ಲಿ ಸುರಾಗಿಟ್ಟು ಈ ಹಿಂದೆ ಕೆವೈಸಿ ಮಾಡಿಸಿಕೊಳ್ಳದ ಅಂತ್ಯೋದಯ ಅನ್ನ ಯೋಜನೆ ಬಿಪಿಎಲ್ ಮತ್ತೆ ಎಪಿಎಲ್ ಪಡಿತರ ಚೀಟಿಗಳಲ್ಲಿ ಸೇರಿರುವ ಎಲ್ಲಾ ಸದಸ್ಯರು ಆದಷ್ಟು ಬೇಗ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಬೆರಳಚ್ಚುಕೊಟ್ಟು ಕೆವೈಸಿ ಮಾಡಿಕೊಳ್ಳುವಂಗೆ ಮತ್ತೆ ಇದೇ ತಿಂಗಳ ತಾರೀಕು 10 ಮುಟ್ಟ ಮಾತ್ರ ಈ ಸೇವೆ ಇದ್ದದೇತ ಸೋಮಪೇಟೆ ತಾಲೂಕು ತಹಶೀಲ್ದಾರ್ ಪ್ರಕಟಣೆಯಲ್ಲಿ ತಿಳಿಸಿದಳು. 2020-21 ಸಾಲಿ ರಾಜ್ಯದ ರೈತರಿಗೆ ಪತ್ತಿನ ಸಹಕಾರ ಸಂಸ್ಥೆಯಿಂದ ರಿಯಾಯಿತಿ ಬಡ್ಡಿದರಲ್ಲಿ ಅಲ್ಪಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲ ಯೋಜನೆಗೆ ಹೊರಡಿಸಿದ ಷರತ್ತುಗಳಿಂದ ರೈತರಿಗೆ ಯಾವುದೇ ಪ್ರಯೋಜನ ಆದಲೇ ಅದರಿಂದ ಸರ್ಕಾರ ಹೊರಡಿಸಿದ ಈ ಷರತ್ತನ್ನ ಕೈಬಿಡೋಕುತ್ತ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಕೊಡಂದೇರ ಗಣಪತಿಯವು ರಾಜ್ಯದ ಸಹಕಾರ ಮಂತ್ರಿ ಉಸ್ತುವಾರಿ ಮಂತ್ರಿ ಸೇರಿದಂಗೆ ಎಲ್ಲಾ ಜನಪ್ರತಿನಿಧಿಗ ಸಹಕಾರ ಇಲಾಖೆನ ಅಧಿಕಾರಿಗಳಿಗೆ ಬೆಂಗಳೂರಿಗೆ ಖುದ್ದು ಹೋಗಿ ಮನವಿ ಪತ್ರ ಕೊಟ್ಟಳು. ಕೊಡಗು ಜಿಲ್ಲೆಯಲ್ಲಿರುವ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2021-22 ಸಾಲಿನ ಪ್ರವೇಶಕ್ಕೆ ಅಧಿಸೂಚನೆ ಹೊರಡಿಸಿದ್ದು ಎಸ್ಎಸ್ಎಲ್ಸಿ ಪಾಸ್ ಆಗಿರುವ ಅಭ್ಯರ್ಥಿಗ ಇದೇ ತಿಂಗಳ ತಾರೀಕು 27 ಮುಟ ಇಲಾಖೆನ ವೆಬ್ಸೈಟ್ಲಿ ಆನ್ಲೈನ್ ಅರ್ಜಿ ಹಾಕಕ್ಕ. ಹೆಚ್ಚಿನ ಮಾಹಿತಿಗೆ ಸಂಸ್ಥೆನ ಕಚೇರಿನ ಸಂಪರ್ಕಿಸಕ. ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಮಡಿಕೇರಿ ಘಟಕ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 14 ಹೊತ್ತಾರೆ 10:30 ಗಂಟೆಗೆ ಕಗ್ಗೋಡ್ಲು ಗ್ರಾಮದ ದಿವಂಗತ ಸಿ ಡಿ ಬೋಪಯ್ಯ ಅವರ ಗದ್ದೆಲಿ 2021-22 ಸಾಲಿನ ರಾಜ್ಯ ಮಟ್ಟದ ಮುಕ್ತ ಕೆಸರು ಗದ್ದೆ ಕ್ರೀಡಾಕೂಟ ಮತ್ತೆ ಆಟೋಟ ಪೈಪೋಟಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.

ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ್ಣ ದಿವ್ಯಾ ಪ್ರದೀಪ್. ಎಲ್ಲರಿಗೂ ಊಣು ತೀನಿರೆ ಎಚ್ಚಕ ಮುಖ್ಯ ಉಂಡೋ ಅಚ್ಚಿಕೆ ಬಟ್ಟೆಯೂ ಸಹ ಮುಖ್ಯ. ಕೃಷಿ ಕೋವನ ಬುಟ್ಟ ತೆಂಗಿ ಜವಳಿ ಕೋವಲು ಏರ ಚಾಕ್ರಿಕ ಅವಕಾಶ ಉಂಡು ಕೈಮಗ್ಗ ಪಿಂಜ ಜವಳಿ ಇಲಾಖೆರ ಸಹಾಯಕ ನಿರ್ದೇಶಕ ಜಿಎಸ್ ಗುರುಸ್ವಾಮಿ ಅಣ್ಣುಚಿ. ಜಿಲ್ಲಾ ಪಂಚಾಯಿತಿ ಕೈಮಗ್ಗ ಪಿಂಜ ಜವಳಿ ಇಲಾಖೆ ಶಿರಂಗಲ ಕಾವೇರಿ ಹ್ಯಾಂಡ್ಲೂಮ್ ಶಾಖೆರ ಆದನೆಲು ಮಡಿಕೇರಿರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಭಾಬಾಡಲು ಇಂದು ನಡೆದ ಏಳನೇ ರಾಷ್ಟೀಯ ಕೈಮಗ್ಗ ನಾಳರ ಕಾರ್ಯಕ್ರಮದ ಕೂಡಿಯಾಡಿತು ತಕ್ಪರಂದತು. ಜಿಲ್ಲೆರ ಶಿರಂಗಾಲ ಪಿಂಜ ಕೂಡುಮಂಗಳೂರು ಕೈಮಗ್ಗ ತರಬೇತಿ ಕೇಂದ್ರ ಉಂಡು ಅನ್ನನೆ ಮಡಿಕೇರಿ ಕುಶಾಲನಗರ ಸೋಮರ್ಪೇಟೆ ಶನಿವಾರ ಸಂತೆ ಮೂರ್ನಾಡು ವಿರಾಜ್ಪೇಟೆ ಗೋಣಿಕೊಪ್ಪತ್ತು ಯಾಂತ್ರೀಕೃತ ಪೊಲ್ಲ ತರಬೇತಿ ಕೇಂದ್ರ ಇಂಜಿತ್ತು. ಈಂಡ ಮೂಲಕ ಜಿಲ್ಲೆಲು ಕೈಮಗ್ಗ ಉತ್ಪನ್ನಕ್ಕೆ ಪುರುಡು ಕೊಡಪಕ್ಕೆ ಬೋಂಡಿಯಾನ ಕ್ರಮ ಎಡ್ತಂಡಿತ್ತು ನಿರ್ದೇಶಕಂಗ ಅಣ್ಣುಚಿ. ಕೈಂಜ ಪತ್ತು ಕಾಲತ್ತು ಸುಮಾರು 4500 ಆಳು ಕೈಮಗ್ಗ ಪಿಂಜ ಪೊಲ್ಲ ತರಬೇತಿ ಪಡೆದಂಡು ಚಾಕ್ರಿ ಪಡೆದಂಡಿತ್ತು. ಲಾಕ್ಡೌನ್ ಸಂದರ್ಭದ 60 ನೇಕಾರ ಕುಟುಂಬಕ್ಕೆ ವಾರಬಕ್ಕೆ 2000 ರೂಪಾಯಿ ತ್ರಣಕ್ಕೆ ಸಹಾಯ ಪಣ ಕೊಡ್ತಿತ್ತು ಅಣ್ಣುಚಿ. ಜಿಲ್ಲಾ ಕೈಗಾರಿಕಾ ಇಲಾಖೆರ ಉಪನಿರ್ದೇಶಕ ರಘು ತಕ್ ಬರ್ನಿತು ದೇಶೀಯ ಸಂಪ್ರದಾಯಕತ್ವ ಉತ್ಪನ್ನತ್ನ ಎಲ್ಲರೂ ಎಡ್ತಂಡು ಪುರುಡು ಕೊಡಕೊಂಡು ಅಣ್ಣುಚಿ. ಕಾರ್ಯಕ್ರಮದ ನೇಕಾರ ಕೋವಲು ಉಳ್ಳಂಗಳ ಸನ್ಮಾನ ಮಾಡಿಚಿ. ಕೊಡಗು ಜಿಲ್ಲೆಯಲ್ಲಿ ಇಕ್ಕಾಕಲೆ 16200 ಕೆಜಿ ಕಿಂಜಿ ಏರ ಭಾರ ಉಳ್ಳ ಸಾಮಾನು ಸಾಗಿಸುಡೋ ವಾಹನತ್ನ ಇದೇ 16ಂಗೆತ್ತನೆ ನಿಷೇಧ ಮಾಡಿತು. ಇಂಡಕೂಟಕ್ಕೆ ಇಕ್ಕ ಬಿತ್ತುಕುರು ಪಿಂಜ ಗೊಬ್ಬರ ಸಾಗಿಸುಡೋ ವಾಹನತ್ನ ನಿಷೇಧ ಮಾಡಿತು. ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಆದೇಶ ಹೊರಡಿಸಿಟ್ಟಿತು. ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ಕಾಯಿಲತ್ನ ಪುಡುತಕ್ಕೆ ಕೊಂಡವಪ್ಪಕ್ಕೆ ಎಕ್ಕೋಲು ಬೈಟ್ ಕರ್ಫ್ಯೂ ಜಾರಿ ಮಾಡಿತ್ತು. ಜಿಲ್ಲಾ ದಂಡಾಧಿಕಾರಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಆದೇಶ ಹೊರಡಿಸಿಟ್ಟಿತು. ಈ ಆದೇಶ ಇದೇ 16 ಪೊಲಾಕ 6 ತನೆ ಜಾರಿಲಿಪ್ಪ ಅನ್ನನೆ ತಿಂಗಳ ಚಿಂಜ ಬೊಳ್ಳಿಯಾಚ ಕೆತ್ತನೆ ಎಕ್ಕೋಲು ಬೈಟ್ 9 ಪೊಲಂಜತೆ 5 ತನೆ ಬೈಟ್ ಕರ್ಫ್ಯೂ ಇಪ್ಪ. ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ಕೂಡು ನನಗೆ ಎಲ್ಲಾ ಕಾರ್ಯಕ್ರಮಕ್ಕೆ ಏರ ಜನ ಕೂಡುವ ನನಗೆ ಇಲ್ಲ. ಮಂಗಲಕ್ಕೆ 100 ಆಳಕ್ಕೆ ಕೂಡುವ ಅವಕಾಶ ಉಂಡು. ಚಾವು ದಪ್ಪನ ಮಾಡೋಕೆ 20 ಮಾತ್ರ ಅವಕಾಶ ಉಳ್ಳು. ದೇವಸ್ಥಾನ ಮಸೀದಿ ಚರ್ಚ್ಲು ಕೋವಿಡ್ ನಿಯಮ ಪೋಲೆ ಕೂಡುಂಡು. ಕರ್ಫ್ಯೂ ಸಮೇತ ಎಲ್ಲ ರಾಜ್ಯ ಕೇಂದ್ರ ಸರ್ಕಾರ ಕಚೇರಿ ವೈದ್ಯಕೀಯ ಸಿಬ್ಬಂದಿಯಕ್ಕೆ ಪೋಪಕ್ಕೆ ಅವಕಾಶ ಇಪ್ಪ. ಅನ್ನನೇ ದಿನೋದಿ ಉಪಯೋಗಿಸಿಡುವಂತ ಪಾಲು ಪೇಪರ್ ದಿನಸಿ ಪಣ್ಣು ಫಲ ಎರ್ಚಿ ಮೀನು ರೇಷನ್ ಅಂಗಡಿ ಕೂಡ ನನಗೆ ಎಲ್ಲ ಅಂಗಡಿಗೂ ಪೊಲಕ 5 ಮಧ್ಯಾಹ್ನ 2 ತನೇ ಅವಕಾಶ ಇಪ್ಪ. ಹೋಟೆಲಿಂಜ ಪಾರ್ಸಲ್ಗೆ ಮಾತ್ರ ಅವಕಾಶ ಇಪ್ಪ. ಎಲ್ಲೆಲ್ಲಿಯೂ ಕೋವಿಡ್ ನಿಯಮತ್ನ ಪಾಲನೆ ಮಾಡುಂಡು ತಪ್ಪು ಚೆಂಗಿ ಕಾನೂನು ಕೊತ್ತ ಕ್ರಮ ಇಡ್ತವ ಅಂತ ಜಿಲ್ಲಾಧಿಕಾರಿ ಎಣಿತು. 2020-21 ಸಾಲ ರಾಜ್ಯ ರೈತಂಕ ಕೃಷಿ ಪತ್ರ ಸಹಕಾರ ಸಂಸ್ಥೆಯ ಮೂಲಕ ರಿಯಾಯಿತಿ ಬಡ್ಡಿ ದರತ್ಲು ಅಲ್ಪಾವಧಿ ಮಧ್ಯಮಾವಧಿ ಪಿಂಜ ದೀರ್ಘಾವಧಿ ಕೃಷಿ ಸಾಲ ಯೋಜನೆಗೆ ಸರ್ಕಾರ ನಿರ್ಕು ಮಾಡಿದ ಷರತ್ತು ನೋಡು ಜಿಲ್ಲೆರ ರೈತಂಕ ಏದೇ ಪ್ರಯೋಜನ ಆಪಲೆ ಆನಗುಂಡು ಸರ್ಕಾರ ಆದೇಶ ಷರತ್ತನ ಕೈಬಿಡುವನಕ್ಕೆ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಕೊಡಂದರ ಬಾಂಡ್ ಗಣಪತಿ ರಾಜ್ಯ ಸಹಕಾರ ಮಂತ್ರಿ ಉಸ್ತುವಾರಿ ಮಂತ್ರಿ ಕೂಡ ನನಗೆ ಎಲ್ಲಾ ಜನಪ್ರತಿನಿಧಿಯ ಸಹಕಾರ ಇಲಾಖೆಯ ಅಧಿಕಾರಿಯಕ್ಕೆ ಬೆಂಗಳೂರಿಗೆ ಖುದ್ದು ಪೋಯಿತು ಮನವಿ ಕಾಗದ ಕೊಡುತ್ತಿತ್ತು. ಗೋಣಿಕೊಪ್ಪತ್ರ ಕಾವೇರಿ ಕಾಲೇಜರ ಎನ್ಸಿಸಿ ಘಟಕತ್ರ ಕೆಡೆಟ್ಸ್ ಕೋವಿಡ್ ಮಹಾಮಾರಿ ನುಂಡು ಸ್ವಾತಂತ್ರ್ಯ ನಾಳು ಕೂಡ ನನಗೆ ಫಲತ್ರತ್ರ ಕಾರ್ಯಕ್ರಮತ್ರ ಮೀದ ಅಡ್ತೋಂಡಿಯಾನ ಮುಪ್ಪಡೆ ಕ್ರಮತ್ರ ಮೀದ ಕಾರ್ಯಾಗಾರ ಏರ್ಪಾಡು ಮಾಡಿ ತಿಂಜತ್ತು. ಕಾರ್ಯಕ್ರಮದ ಕೂಡಿಯಾಟಿದ ತಕ್ಕಂದ ಪ್ರಿನ್ಸಿಪಾಲ್ ಪ್ರೊಫೆಸರ್ ಎಂ ಬಿ ಕಾವೇರಪ್ಪ ಹಿಂಗ ಕೈಂಜ ದಂಡ ಕಾಲ ತುಂಜೆ ನಂಗಡ ದೇಶ ಸುಮಾರು ಸಮಸ್ಯೆನ ಎದುಪು ಚಿಟ್ಟನುಂಡು ಅದತ್ತು ಶಿಕ್ಷಣ ಕೋವು ಒಂದಾಯ್ತುಂಡು ನಂಗ ಇದಂಗ ಬೋಂಡಿಯಾನ ಮುಪ್ಪಡೆ ಕ್ರಮ ಇಡ್ತಂಡು ಬೋರೆ ಹಿಂಗಕ್ಕೂ ಅರಿವಿಕೆ ಕೊಡ್ತಂಡು ಹಿಂಗೊತ್ತ ನೇಮತ್ನ ಪಾಲನೆ ಮಾಡಚೆಂಗಿ ಈ ಮಹಾಮಾರಿನ ಇಲ್ಲತನಕ್ಕೆ ಮಾಡಲು ಈ ಸಂದರ್ಭದ ಎನ್ಸಿಸಿ ಕೆಡೆಟ್ಸ್ ಸೇವೆ ಮುಖ್ಯ ಆಯ್ತುಂಡು. ಯುವ ಪಟ್ಟಾಳಂದೇ ಕೇಳಿ ಪೋಯ್ತುಳ್ಳ ಕೆಡೆಟ್ಸ್ ಏರ ಕಣಕಲು ಪಟ್ಟಾಳಕ್ಕೂ ಕೂಡೋಂಡು ಇದಂಗ ಬೋಂಡಿಯಾನ ತರಬೇತಿ ಮಾರ್ಗದರ್ಶನ ಮಿನ್ಯತ್ರ ದಿನತ್ ಕಾಲೇಜಲ್ಲಿ ನಡತುವ ಅಂದಣ್ಣುಚಿ. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಿಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ, ಮೊಬೈಲ್ 9611555457. ಕೇಳುಗರೆ, ನಾಳೆ ಸಂಜೆ 7:50 ಅರೆಭಾಷೆ ಐಸಿರಿ. ಇತ್ತೀಚೆಗೆ ನಡೆದ ಆನ್ಲೈನ್ ಅರೆಭಾಷೆ ಹಬ್ಬ, ಈ ಬಗ್ಗೆ ಹಬ್ಬದ ಆಯೋಜಕರಾದ ಲೋಕೇಶ್ ಊರುಬೈಲು ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:35. ಇನ್ನು ಮುಂದೆ ಕನ್ನಡ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು, ಬಡವರ ಮತ್ತು ಕಾರ್ಮಿಕರ ಸಬಲೀಕರಣಕ್ಕೆ